ಕೃಷಿ ಪರಿಸರದಲ್ಲಿ ಇರೋದ್ರಿಂದ ಅವುಗಳನ್ನ ನಾವು ಎಷ್ಟು ಬಳಕೆ ಮಾಡಿಕೊಳ್ಬೇಕು, ಅವುಗಳಿಂದ ಎಷ್ಟು ದೂರ ಇರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೇದೆ. ಈಗ ನಿಮಗಾಗಿ ಒಂದು ಹಾಡು ಕೇಳುಗರೆ, ಹಾವುಗಳ ಕುರಿತಾದ ಈ ಗೀತೆಯನ್ನ ಹಾಡಿದ್ದಾರೆ ಕುಮಾರಿ ವೈಭವಿ. ಹಾವು ಬಂತು ಹಾವು, ಹೆದರಬೇಡಿ ನೀವು, ಹಿಡಿಯಬೇಡಿ ಕಾವು, ಹೊಡಿಬೇಡಿ ತಾವು. ಹಾವು ಬಂತು ಹಾವು, ಹೆದರಬೇಡಿ ನೀವು, ಹಿಡಿಯಬೇಡಿ ಕಾವು, ಹೊಡಿಬೇಡಿ ತಾವು. ಹಾವು ಬಂತು ಹಾವು, ಹಳ್ಳಿ ಪ್ರದೇಶಗಳಲ್ಲಿ ಈಗಲೂ ತುಂಬಾ ನೆಮ್ಮದಿಯಾಗಿ ಜೀವನ ಮಾಡುವ ರೈತ ಕುಟುಂಬಗಳನ್ನು ಕಾಣಬಹುದು. ಅತಿಯಾಗಿ ಹಣ ಮಾಡಲಿದ್ರೂ ಸಂತೃಪ್ತಿಯಾಗಿ ಜೀವನವನ್ನು ಸಾಗಿಸಿಕೊಂಡು ಭೂಮಿಯ ಒಡನಾಟ ಇಟ್ಕೊಂಡು ಆರೋಗ್ಯ ಆನಂದವನ್ನು ತಮ್ಮ ಜೊತೆಗೆ ಕಾಪಾಡಿಟ್ಕೊಂಡು ಇತರರ ಕೆಡಕಿನ ಬಗ್ಗೆ ಆಲೋಚನೆ ಮಾಡಿದ್ರೆ ನಾವೆಲ್ಲರೂ ಸಂತೋಷವಾಗಿರ್ಬೇಕನ್ಕೊಂಡು ದಿನ ಕಳೆಯುವ ಅನೇಕ ರೈತರು ಈಗಲೂ ಹಳ್ಳಿಗಳಲ್ಲಿ ಕಾಣಿಸುತ್ತಾರೆ. ಕೃಷಿ ನಮ್ಮ ಜೀವನದ ಕಸುಬು, ಎಲ್ಲರಿಗೂ ಕೃಷಿ ಮಾಡುವ ಯೋಗ ಸಿಗಲಿಕ್ಕಿಲ್ಲ. ಕೃಷಿಯಲ್ಲಿ ನಮಗೆ ದಿನನಿತ್ಯನೂ ಕಷ್ಟಗಳೊಂದಿಗೆ ಸುಖ ಸಂತೋಷ ಲಭಿಸುತ್ತೆ. ಕಷ್ಟ ಮಾಡಿದ್ರೆ ಸಂತೋಷ ಅಲ್ವಾ? ಎಷ್ಟು ನಾವು ಪರಿಶ್ರಮ ಪಡ್ತೀವಿ, ಜಾಣತನದಿಂದ ಕೆಲಸಗಳನ್ನು ಮಾಡ್ತೀವೋ ಅಷ್ಟು ಕೃಷಿಯಲ್ಲಿ ಪ್ರಗತಿ. ಕೊಡಗು ಜಿಲ್ಲೆಯನ್ನು ಸೇರಿಕೊಂಡು ರಾಜ್ಯದ ಅನೇಕ ಭಾಗಗಳಲ್ಲಿ ಕೃಷಿಯಲ್ಲಿ ಅವಿರತವಾಗಿ ಕೆಲಸ ಮಾಡಿ ಅಭಿವೃದ್ಧಿಯಾಗಿರುವ

ಬೇಸಾಯಕಾರ ಭಾಗ್ಯದಾತ, ಬೇಸಾಯಕಾರ ಭಾಗ್ಯದಾತ. ಭೂಮಾತೆಯ ಕಷ್ಟ ಕೇಳುಗರೆ, ನಾವು ಬರೀ ಅಕ್ಕಿಯನ್ನೇ ಅನ್ನ ಮಾಡಿಕೊಂಡು ಊಟ ಮಾಡ್ತಾ ಇಲ್ಲ, ರಾಗಿಯನ್ನು ಉಪಯೋಗಿಸ್ಕೊಳ್ತೀವಿ, ಸಜ್ಜೆ, ಹಾರ್ಕ, ನವಣೆ, ಗೋಧಿ, ಜೋಳ, ಮೆಕ್ಕೆಜೋಳ ಇದಲ್ದಲ್ಲೇ ವಿಭಿನ್ನವಾದ ತರಕಾರಿಗಳನ್ನು, ದ್ವಿದಳ ಧಾನ್ಯಗಳನ್ನು ಬಳಕೆ ಮಾಡಿಕೊಳ್ತೀವಿ. ಸಿರಿಧಾನ್ಯಗಳು ಇವುಗಳನ್ನು ತೃಣಧಾನ್ಯಗಳನ್ಕೊಂಡು ಈ ಹಿಂದೆಲ್ಲ ಕರೆಯಲಾಗ್ತಾ ಇತ್ತು. ಕಮ್ಮಿ ಮಳೆಯಲ್ಲೂ, ಕಮ್ಮಿ ಕಾಳಜಿಯಲ್ಲೂ, ಕಡಿಮೆ ಫಲವತ್ತತೆ ಇರುವ ಜಮೀನುಗಳಲ್ಲೂ ಈ ಸಿರಿಧಾನ್ಯಗಳು ಬೆಳೀತವೆ. ರಾಗಿ ಸಿರಿಧಾನ್ಯಗಳ ರಾಜ ಅನ್ಕೊಂಡು ಕರೆಯೋದಿದೆ, ರಾಗಿ ತಿಂದವ ನಿರೋಗಿ ಅನ್ಕೊಂಡು ಹೇಳೋದಿದೆ ಅಲ್ವಾ? ಹಾಗೆ ಸಿರಿಧಾನ್ಯಗಳ ಸೇವನೆಯಿಂದ ಆರೋಗ್ಯ ಅಷ್ಟು ಸುಲಭವಾಗಿ ಹಾಳಾಗೋದಿಲ್ಲ, ಅಂತ್ಯ ಆಗುವವರೆಗೂ ಜನ ಚೆನ್ನಾಗಿರ್ತಾರಂತ ಅನ್ಕೊಂಡು ಅನುಭವಿಸಿರರು ಪ್ರಸ್ತಾಪ ಮಾಡೋದಿದೆ. ಕೇಳುಗರೆ, ಈಗ ಸಿರಿಧಾನ್ಯ ಕುರಿತಂತೆ ಈ ಒಂದು ಹಾಡನ್ನ ನಿಮಗಾಗಿ ಪ್ರಸಾರ ಮಾಡ್ತಿದ್ದೀವಿ. ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್. ಕೇಳಿರಿ ಕೇಳಿರಿ ಕೃಷಿಕರೇ, ನೀವು ಸಿರಿಧಾನ್ಯ ಕುರಿತ ವಿಚಾರಗಳನ್ನು, ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕೇಳಿರಿ ಕೇಳಿರಿ ಕೃಷಿಕರೇ, ನೀವು ಸಿರಿಧಾನ್ಯ ಕುರಿತ ವಿಚಾರಗಳನ್ನು, ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು, ನೆಚ್ಚಿನ ಸತ್ವಾಂಶ ಸಾರಗಳಿವು. ಸಿರಿಧಾನ್ಯಗಳಿವೆ ಕಮ್ಮಿ ಶ್ರಮದಲ್ಲಿ ಬೆಳೆಯುತ್ತವೆ, ಒಂಬತ್ತು ಸಿರಿಧಾನ್ಯ ರೈತ ಬಾಂಧವರೇ, ರೈತರು ಹಸುಗಳನ್ನ ಸಾಕೊಂಡ್ರೆ ನಾಲ್ಕಾರು ಅನುಕೂಲಗಳನ್ನ ಕಾಣಬಹುದು. ಎಮ್ಮೆ ಹಾಲಿಗಿಂತ ಹಸುವಿನ ಹಾಲಿನಲ್ಲಿ ವಿಶೇಷ ಸತ್ವಾಂಶಗಳು, ಆರೋಗ್ಯಕ್ಕೆ ಪೂರಕವಾದ ಪೋಷಕಗಳು ಇದಾವೆ ಅಂತನ್ಕೊಂಡು ಅಧ್ಯಯನಗಳಿಂದ ತಿಳಿದು ಬಂದಿದೆ, ಅನೇಕರಿಗೆ ಗೊತ್ತಿದೆ. ಹುಟ್ಟಿದ ಮಗುವಿಗೆ ಅಮ್ಮನ ಎದೆ ಹಾಲು ಸಿಗಲಿಲ್ಲ ಅಂದ್ರೆ ಹಿರಿಯರು ಅನುಭವಸ್ಥರು ಹೇಳೋದು ಹಸುವಿನ ಹಾಲನ್ನ ಕೊಡಿ, ಎಮ್ಮೆ ಹಾಲನ್ನ ಕುಡಿಸ್ತಾ ಇರಿ ಅಂತ ಯಾರೂ ಹೇಳೋದಿಲ್ಲ ಅಲ್ವಾ. ಹಸುವಿನ ಹಾಲಿನಲ್ಲಿ ಆರೋಗ್ಯಕ್ಕೆ ಹಿತವಾದ ಕೊಬ್ಬು ಹಾಗೆ ಮಗುವಿನ ಬೆಳವಣಿಗೆಗೆ ಪೂರಕವಾದ ಪೋಷಕಾಂಶಗಳು ಇರ್ತವೆ. ಹಾಗೆ ಹಸುವಿನ ಹಾಲಿನಲ್ಲಿರುವ ಈ ಕೊಬ್ಬು ಅಥವಾ ತೈಲದಂಶ ಇದೆಯಲ್ಲ, ಇದು ಆರೋಗ್ಯ ರಕ್ಷಣೆಗೆ ಎಲ್ಲರಿಗೂ ಪೂರಕವಾಗಿ ನೆರವಿಗೆ ಬರುತ್ತೆ. ಹಸುಗಳಲ್ಲಿ ನಾನಾ ಬಗೆಯ ತಳಿಗಳನ್ನ ಕಾಣಬಹುದು. ಹಸುವಿನ ಹಾಲು ಎಷ್ಟು ಪ್ರಮುಖವೋ ಹಸುವಿನ ಗಂಜಲವನ್ನು ಇವತ್ತು ಔಷಧಿಯಾಗಿ ಬಳಕೆ ಮಾಡಲಾಗ್ತಾ ಇದೆ. ಹಿಂದಿನ ವರ್ಷಗಳಲ್ಲೂ ನಮ್ಮ ಹಿರಿಯರು ಗೋಮೂತ್ರವನ್ನ ಉಪಯೋಗಿಸಿಕೊಂಡು ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ತಾ ಇದ್ರು. ಹಸುವಿಗೆ ಇಂಥದ್ದೇ ಆಹಾರ ನೀಡಬೇಕಂತೇನು ಕಡ್ಡಾಯ ಇಲ್ಲ. ವಿಶೇಷವಾಗಿ ಸಹಜವಾಗಿ ಬೆಳೆಯುವ ಹುಲ್ಲು, ಕಳೆ ಮತ್ತಿತರೆ ಹಸಿರು ಮೇವಿನ ಜೊತೆಗೆ ಒಣಹುಲ್ಲನ್ನು ಆಗಾಗ್ಗೆ ಕೊಡ್ತಾ ಇದ್ರೆ ಹಸುಗಳು ಚೆನ್ನಾಗಿ ಬೆಳೀತವೆ. ಓಡಾಡಿಸಿಕೊಂಡು ಅವುಗಳಿಗೆ ಹಿತವಾದ ಮೇವು ಸಿಗೋ ರೀತಿಯಲ್ಲಿ ನಾವು ಅವುಗಳೊಂದಿಗೆ ಸಹಕರಿಸಿದ್ರೆ ಅವು ನಮಗೂ ಹಿತವನ್ನ ಉಂಟು ಮಾಡ್ತಾ ಇರ್ತವೆ. ಹಸುವಿನ ಸಗಣಿಯಲ್ಲಿ ಎಮ್ಮೆಯ ಸಗಣಿಗಿಂತ ಇತರೆ ಪ್ರಾಣಿಗಳಿಗಿಂತ ವಿಶೇಷ ಸೂಕ್ಷ್ಮ ಜೀವಿಗಳಿದವೆ. ಸಿಂಧಿ ಹಸುವಿನ ಸಗಣಿಗಿಂತ ನಮ್ಮ ನಾಟ್ಯ ಹಸುವಿನ ಸಗಣಿಯಲ್ಲಿ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಿಗಿದವೆ. ಹೀಗೆ ಹಸುವಿನ ಸಗಣಿ, ಗಂಜಲ ಮತ್ತು ಹಾಲು ಮನುಷ್ಯರಿಗೂ ಮಣ್ಣಿಗೂ ಉಪಯುಕ್ತವೆ. ಒಂದೆರಡು ಯಾಕೆ, ನಾಲ್ಕಾರು ಹಸುಗಳನ್ನ ಎಷ್ಟೋ ಜನ ಸಾಕೊಳ್ಬಹುದು. ಅವಕಾಶಗಳನ್ನ ಮಾಡಿಕೊಂಡಷ್ಟು ರೈತರಿಗೂ ರೈತನ ಕಸುಬಿಗೂ ಒಳ್ಳೇದಾಗ್ತದೆ. ಈಗ ಹಸುವಿನ ಬಗ್ಗೆ ಒಂದು ಹಾಡನ್ನ ನಿಮಗಾಗಿ ಪ್ರಸಾರ ಮಾಡ್ತಿದೀವಿ. ಹಾಡಿದ್ದಾರೆ ಕಡ್ಲೆರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಹೂವಿನ ಸಗಣಿ ಮಣ್ಣಿಗೆ ಸದುಣಿ, ಜೀವಿ ಪ್ರಚೋದಿನಿ ಆರೋಗ್ಯ ದಾತಿನಿ. ಹೂವಿನ ಸಗಣಿ ಮಣ್ಣಿಗೆ ಸದುಣಿ, ಜೀವಿ ಪ್ರಚೋದಿನಿ ಆರೋಗ್ಯ ದಾತಿನಿ. ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯಿತು. ಮುಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ಸಾರ್ವಜನಿಕರೇ, ನಿಮಗೊಂದು ಸಿಹಿ ಸುದ್ದಿ. ಇದೀಗ ಸಾರಿಗೆ ಇಲಾಖೆಯ 30 ಸೇವೆಗಳು ಆನ್ಲೈನ್ನಲ್ಲಿ ಸುಲಭ ಹಾಗೂ ಸರಳವಾಗಿ ಸಿಗಲಿವೆ. ನೀವು ಲರ್ನರ್ಸ್ ಲೈಸೆನ್ಸ್ ಪಡೆಯಬೇಕೇ? ವಾಹನ ಮಾಲೀಕತ್ವ ವರ್ಗಾವಣೆ ಮಾಡಿಕೊಳ್ಳಬೇಕೇ? ನಿಮ್ಮ ವಾಹನಕ್ಕೆ ಹೊಸ ಪರವಾನಗಿ ಪಡೆಯಬೇಕೇ? ಅಥವಾ ಈಗಿರುವ ಪರವಾನಗಿಯನ್ನು ನವೀಕರಿಸಬೇಕೇ? ನೀವು ಮನೆಯಲ್ಲೇ ಕುಳಿತು parivahan.gov.in ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸೇವೆಗಳನ್ನು ಪಡೆಯಬಹುದು. ನೀವಿನ್ನು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಖುದ್ದಾಗಿ ಭೇಟಿ ನೀಡುವ ಅಗತ್ಯವಿಲ್ಲ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ. December 1 ವಿಶ್ವ ಏಡ್ಸ್ ದಿನ. ಮುಟ್ಟುವುದರಿಂದ ಕೈ ಕುಲುಕುವುದರಿಂದ HIV ಏಡ್ಸ್ ಬರುವುದಿಲ್ಲ. ಅಪರಿಚಿತ ವ್ಯಕ್ತಿಗಳೊಂದಿಗೆ ಲೈಂಗಿಕ ಸಂಪರ್ಕವಿದ್ದಲ್ಲಿ HIV ಏಡ್ಸ್ ಬರಬಹುದು, ಎಚ್ಚರ. HIV ಏಡ್ಸ್ ಸೋಂಕಿತರನ್ನು ನಿರ್ಲಕ್ಷಿಸದಿರಿ. ವಿಶ್ವ ಏಡ್ಸ್ ದಿನದ ಈ ಸಂದರ್ಭದಲ್ಲಿ ಬನ್ನಿ ಪ್ರತಿಜ್ಞೆ ಮಾಡೋಣ. ಅಸಮಾನತೆ ಕೊನೆಗಾಣಿಸಿ, ಏಡ್ಸ್ ಅನ್ನು ತಡೆಗಟ್ಟಿ, ಸಾಂಕ್ರಾಮಿಕ ರೋಗಗಳನ್ನು ಕೊನೆಗಾಣಿಸೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಕರುನಾಡ ಜನತೆಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ. ABARK ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್, ಪಡಿತರ ಚೀಟಿ ಅತ್ಯವಶ್ಯಕ. ಆದರೆ ABARK ಕಾರ್ಡ್ ಕಡ್ಡಾಯವಲ್ಲ. ಆಧಾರ್ ಕಾರ್ಡ್, ಪಡಿತರ ಚೀಟಿ ನೀಡಿ ABARK ಯೋಜನೆಯಡಿ ಆರೋಗ್ಯ ಸೌಲಭ್ಯ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪಿ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ. ಬೆಳೆ ವಿಮೆ ಯೋಜನೆನ ಜಿಲ್ಲಾ ಮಟ್ಟದ ತೊಂದರೆ ತಾಪತ್ರೆಗಳ ಸರಿ ಮಾಡುವ ಸಮಿತಿ ಸಭೆ ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾಹಿತಿ ತಗೊಂಡು ಮಾತಾಡಿ, ಕೃಷಿ ಇಲಾಖೆಯಿಂದ ಕೊಡುವ ಬೆಳೆ ವಿಮೆ ಯೋಜನೆನ ಸರಿಯಾಗಿ ಅನುಷ್ಠಾನ ಮಾಡೋಕುತ ಸೂಚನೆ ಕೊಟ್ಟು. ಕೃಷಿ ಇಲಾಖೆನ ಜಂಟಿ ನಿರ್ದೇಶಕ ಶಬನ ಎಂ ಶೇಖವ್ ಮಾತಾಡಿ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2016-17 ಸಾಲದ ಜಾರಿಗೆ ಬಂದುಟ್ಟು ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ ಸೇರಿದಂಗೆ ಪ್ರಕೃತಿ ವಿಕೋಪದ ಹೊತ್ತಲ್ಲಿ ಬೆಳೆ ನಷ್ಟಾದ ರೈತರಿಗೆ ಸಹಕಾರ ಕೊಡುದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿಟ್ಟು, ಜಿಲ್ಲೆಯಲ್ಲಿ 2020-21 ಸಾಲಿ ಒಟ್ಟು 622 ರೈತರು ಈ ಯೋಜನೆಯಡಿಯಲ್ಲಿ ನೋಂದಣಿಯಾಗಿದ್ದು, ಒಟ್ಟು 142 ರೈತರಿಗೆ ಈ ಯೋಜನೆಯಡಿಯಲ್ಲಿ ಪರಿಹಾರನ ಹಂಚಿಕೊಳ್ಳುತ್ತಾ ಹೇಳಿದು. ಸಭೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗ, ತೋಟಗಾರಿಕಾ ಇಲಾಖೆಯ ಅಧಿಕಾರಿಗ ಸೇರಿದಂಗೆ ಮುಖ್ಯ ಪಟ್ಟಾಧಿಕಾರಿಗ ಹಾಜರಿದ್ದು. ದಕ್ಷಿಣ ಆಫ್ರಿಕಾದ ರಾಜ್ಯಕ್ಕೆ ಬಂದವಕ್ಕೆ ರೂಪಾಂತರಿ ಮಹಾಮಾರಿ ಒಮಿಕ್ರಾನ್ ವೈರಸ್ ಪತ್ತೆ ಆಗಿರುವುದರಿಂದ ಇದನ್ನು ಹಿಡಿತಕ್ಕೆ ತಗೊಂಡು ಬಾಕಿ ರಾಜ್ಯ ಸರ್ಕಾರ ಸುಮಾರು ನಿಯಮನ ಜಾರಿಗೆ ತಂದುಟ್ಟು. ಎಲ್ಲ ಸಭೆ, ಜಂಬರ, ಸಮ್ಮೇಳನಕ್ಕೆ 500 ಜನಕ್ಕೆ ಸೇರಿಕೆ ಮಾತ್ರ ಅವಕಾಶ ಉಂಟು. ಆದರೆ ಇಂಥ ಹೊತ್ತುಲಿ ಕೊರೋನಾ ನಿಯಮನ ಸರಿಯಾಗಿ ಎಲ್ಲವೂ ಪಾಲನೆ ಮಾಡೋಕು, ಇಸ್ಕೂಲು ಕಾಲೇಜಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ, ಹಬ್ಬ ಸೇರಿದಂಗೆ ಬೇರೆ ಬೇರೆ ಥರದ ಕಾರ್ಯಕ್ರಮನ 15 ಜನವರಿ 2022 ಮುಟ ಮುಂದಕ್ಕೆ ಹಾಕೋಕು. ಇಸ್ಕೂಲು ಕಾಲೇಜಿಗೆ ಹೋಗುವ ಮಕ್ಕಳ ಅಪ್ಪ ಅವ್ವಂದರು ಕಡ್ಡಾಯ ಆಗಿ 2 ಹಂತದ ಲಸಿಕೆನ ತಗೊಂಡಿರೋಕು. ಆರೋಗ್ಯ ಕಾರ್ಯಕರ್ತರು ಹಂಗೆ 65 ವರ್ಷ ಪ್ರಾಯ ದಾಟಿದವು ಕೊರೋನಾ ತಪಾಸಣೆನ ಮಾಡಿಕೊಳ್ಳೋಕು. ಹಂಗೆ 2 ಹಂತದ ಲಸಿಕೆನ ತಕೊಂಡ ಸಾರ್ವಜನಿಕರಿಗೆ ಮಾತ್ರ ಮಾಲು ಥಿಯೇಟ್ರಿಗೆ ಹೋಗಿ ಅವಕಾಶ ಕೊಡೋಕುತ್ತ ಸರ್ಕಾರದ ಕಂದಾಯ ಇಲಾಖೆನ ಪ್ರಧಾನ ಕಾರ್ಯದರ್ಶಿಗ ತಿಳಿಸಿಡೋ. ಉತ್ಪಾದನಾ ವೆಚ್ಚದ ಹೆಚ್ಚಳ, ಕಾಡಾನೆಗಳ ಉಪದ್ರ, ಕೊರೋನಾ ಲಾಕ್ಡೌನ್ನ ಪೆಟ್ಟು, ಹಂಗೆ ಹೊತ್ತಳದ ಹೊತ್ತಿಗೆ ಬೀಳ್ತಿರೋ ಮಳೆಯಿಂದ ಹಾಳಾಗ್ತಿರುವ ಅರೇಬಿಕ ಕಾಫಿ ಬೆಳೆಗಾರರಿಗೆ ಕಡೆಗೂ ತುಂಬಾ ಕುಸಿನ ಕೊಟ್ಟುಟು. ಅರೇಬಿಕ ಪಾರ್ಚ್ಮೆಂಟ್ ಕಾಫಿನ ಕ್ರಯ 50 ಕೆಜಿ ಒಂದು ಚೀಲಕ್ಕೆ ಮೂಡಿಗೆರೆಯಲ್ಲಿ 15,100 ರೂಪಾಯಿಗೆ ಮಾರಾಟ ಆಗಿ ಒಂದು ದೊಡ್ಡ ದಾಖಲೆ ಆಗುಟ್ಟು. ಸಮಾಜ ಕಲ್ಯಾಣ ಇಲಾಖೆನ ಕಡೆಯಿಂದ ನಾಡದ ತಾರೀಖು ಆರಕ್ಕೆ ಬೆಳಿಗ್ಗೆ 10 ಗಂಟೆಗೆ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರ ಕಚೇರಿ ಸಭಾಬಾಡಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 65ನೇ ಪುಣ್ಯಸ್ಮರಣೆ ನಡೆದಿದೆ. ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ಇದೇ ತಿಂಗಳ ತಾರೀಖು 13ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಅಂಚೆ ಅದಾಲತ್ ಸಭೆ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರುಗೈದರೆ ಇದೇ ತಾರೀಖು 6ರೊಳಗೆ ಕಚೇರಿಗೆ ತಲುಪಿಸಕ್ಕಂತ ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸಿಡೋ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಂಪಿ ಕೇಶವ ಕಾಮತ್ತವು ಇದೇ ತಿಂಗಳ ತಾರೀಖು 7ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಅಧಿಕಾರ ವಹಿಸಿಕೊಂಡವೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಡೆಯಿಂದ ಇದೇ ತಿಂಗಳ ತಾರೀಖು 8ರಿಂದ 22ಕ್ಕೆ ಮುಟ್ಟ ಜಿಲ್ಲೆನ ಬೇರೆ ಬೇರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಮತ್ತು ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ. ಜಿಲ್ಲಾಡಳಿತ ಹಂಗೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಕಡೆಯಿಂದ ಇದೇ ತಿಂಗಳ ತಾರೀಖು 7ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಅಂಗಳಲ್ಲಿರುವ ಯುದ್ದ ಸ್ಮಾರಕದಲ್ಲಿ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಏರ್ಪಾಡಾಟು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಪೊರಮನ ಕಡೆಯಿಂದ ಮಡಿಕೇರಿಯಲ್ಲಿರುವ ಜನರಲ್ ತಿಮ್ಮಯ್ಯ ವಸ್ತು ಸಂಗ್ರಹಾಲಯಕ್ಕೆ ಯುದ್ಧ ನೌಕೆ, ನೇವಲ್ ಗನ್ ಮತ್ತು ಜಲಾಂತರಗಾಮಿ ಹಡಗನ ಮಾದರಿನ ಪ್ರದಾನ ಮಾಡಿ ಅನಾವರಣ ಮಾಡುವ ಕಾರ್ಯಕ್ರಮ ಇದೇ ತಿಂಗಳ ತಾರೀಖು 13ಕ್ಕೆ ಮಡಿಕೇರಿ ಜನರಲ್ ತಿಮ್ಮಯ್ಯ ವಸ್ತು ಸಂಗ್ರಹಾಲಯದಲ್ಲಿ ನಡೆದಿದೆ. ಜಿಲ್ಲೆಯಲ್ಲಿಂದು ಬೆಳಿಗ್ಗೆ 11 ಗಂಟೆಗೆ ಆಕೇರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆಸದಾಗಿ 2 ಜನರಿಗೆ ಪತ್ತೆಯಾಗಿಟ್ಟು. ಮಡಿಕೇರಿ ತಾಲೂಕಿನಿಂದ 2 ಜನರಿಗೆ ಕಾಯಿಲೆತಾಗಿರುವುದು ಬೆಳಕಿಗೆ ಬಂದುಟ್ಟು. ವಿರಾಜಪೇಟೆ ಮತ್ತು ಸೋಮವಾರಪೇಟೆ ತಾಲೂಕಿನಿಂದ ಯಾವುದೇ ಕೊರೋನಾ ಪ್ರಕರಣದ ಪತ್ತೆ ಆತ್ಲೆ. ಜಿಲ್ಲೆಯಲ್ಲಿ ಇಂದಿನವರೆಗೆ 35,480 ಜನರಿಗೆ ಕಾಯಿಲೆ ಬಂದುಟ್ಟು. ಇದರಲ್ಲಿ 34,969 ಜನ ಕಾಯಿಲೆತಾಗಿ ಬಚ್ಚವಾಗಳು. ಇಂದಿನವರೆಗೆ 432 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 79 ಸಕ್ರಿಯ ಪ್ರಕರಣಗಾವುಟ್ಟು, 19 ಕಂಟೈನ್ಮೆಂಟ್ ವಲಯಗಾವುಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 0.06 ಆಗುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಮಾಹಿತಿ ಕೊಟ್ಟಳು. ಭೂ ದಾಖಲೆಗಳ ಇಲಾಖೆಯಲ್ಲಿ ಪರವಾನಗಿ ಭೂಮಾಪಕರಿಗೆ ಆನ್ಲೈನ್ಲಿ ಅರ್ಜಿ ಕರೆದಿದ್ದು, ಆದರೆ ಇದೀಗ ಕಾರಣಾಂತರಗಳಿಂದ ಮುಂದಕ್ಕೆ ಹಾಕೊಳ್ಳುತ್ತಾ ಪ್ರಕಟಣೆ ತಿಳಿಸಿಟ್ಟು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಕಡೆಯಿಂದ ಇದೇ ತಿಂಗಳ ತಾರೀಖು 14ಕ್ಕೆ ಮಡಿಕೇರಿಯಲ್ಲಿ ಏರ್ಪಾಡಾಗಿದ್ದ ಜಿಲ್ಲಾ ಮಟ್ಟದ ಯುವ ವಿಜ್ಞಾನಿ ಆಯ್ಕೆ ಪೈಪೋಟಿನ ಕೊರೋನಾ ನಿಯಮದ ಮುಂದಕ್ಕೆ ಹಾಕೊಳ್ಳೋ. ಪೈಪೋಟಿ ನಡೆಯುವ ದಿನ ಮತ್ತೆ ತಿಳಿಸಿವೇತ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿಡೋ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಕಡೆಯಿಂದ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಯುಕ್ತ ಪ್ರೌಢ ಹೈಸ್ಕೂಲ್ನ ಮಕ್ಕಳಿಗೆ ಕೊಡವ ಭಾಷೆ ಸಂಸ್ಕೃತಿ ಹಂಗೆ ಕಲೆಗಳ ಕುರಿತು ಕೊಡವ ಭಾಷೆಯಲ್ಲಿ ಪ್ರಬಂಧ ಪೈಪೋಟಿನ ಏರ್ಪಾಡು ಮಾಡಿಡೋ. ಪ್ರಬಂಧನ ಬರೆದು ಕಳಿಸಿಕೆ ಇದೇ ತಿಂಗಳ ತಾರೀಖು 25 ಆಕೇರಿ ದಿನ ಅಂತ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿಡೋ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ. 100 ವರ್ಷಗಳಿಂದ ಜಪಾನಿನ ಟೈರ್ ತಂತ್ರಜ್ಞರಿಂದ ತಯಾರಿಸಲ್ಪಟ್ಟ ಯೋ ಕ್ಲಬ್ ನೆಟ್ವರ್ಕ್ ನಲ್ಲಿ ಲಭ್ಯ. ಸಂಪರ್ಕಿಸಿ ಮೋಹನ್ ಸರ್ವಿಸ್ ಸ್ಟೇಷನ್ ಅಂಡ್ ಸೇಲ್ಸ್, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ಮಡಿಕೇರಿ. ಕಾಲ್ 9900990125. ಕೊಡವ ಒಕ್ಕಡೊಕ್ಕಳ ನಡುಲು ಗೇರ್ಬಲಿ ಪೈಪೋಟಿ ಕುಲ್ಲೇಟಿದ ಕಪ್ ದಂಡಾಯಿತ 21 ಇದೇ December 18 ಇರೋದಂಗೆತ್ತನೆ ನಾಪೋಕ್ಲು GMP ಸ್ಕೂಲ್ ಪರಂಬುಲು ನಡ್ಪ. ಆನಾಳು ಪೊನ್ನಾಳಕ್ಕೆ ಪ್ರತ್ಯೇಕ ವಿಭಾಗ, ಆಕರ್ಷಕ ಟ್ರೋಫಿ, ಕ್ಯಾಶ್ ಪ್ರೈಸ್, ಅಲ್ಲತೆ ಕೂಡಿಯಾಡುವ ಪ್ರತಿ ತಂಡಕ್ಕೂ ಕೊದಿಮದ ಇಪ್ಪ. ಎಂಟ್ರಿ ಫೀಸ್ 1,000 ರೂಪಾಯ. ಪೆದ ರಿಜಿಸ್ಟ್ರೇಷನ್ ಪತ್ತನೇ ತಾರೀಖು ಆಖಿರಿ ದಿನ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9448647343 ಇಲ್ಲಿಂಗಿ 9448647326. ಪೊನ್ನಂಪೇಟೆ ಕೊಡವ ಸಮಾಜ ಹತ್ರ ಆದ ನೆಲೆ ಕೊಡವ ಸಾಂಸ್ಕೃತಿಕ ದಿನಾಪಿಂಜ ಪುತ್ತರಿ ಕೋಲು ಮಂದು ನಮ್ಮೆ ನಾಳೆ ನಾರಾಚ ಪಲಕ 10 ಗಂಟೆಗೆ ಕೊಡವ ಸಮಾಜ ಸಭಾಬಾಡಲು ಅಧ್ಯಕ್ಷ ಚೊಟ್ಟಕ್ ಮಾಡ ರಾಜೀವ್ ಬೋಪಯ್ಯ ಅಂಡ ಕೊಡವು ಕಾರ್ಯಕ್ರಮ ನಡಪ ಕಾರ್ಯಕ್ರಮತ್ ಪದ್ಮಶ್ರೀ ಪ್ರಶಸ್ತಿ ಪಡೆದ ಹಾಕಿ ಕಲಿಕಾರ ಮೊಳ್ಳೇರ ಪಿ ಗಣೇಶ್ ಪಿಂಜ ಅಂತಾರಾಷ್ಟ್ರೀಯ ಅಥ್ಲೀಟ್ ತೀತಮಡ ಅರ್ಜುನ್ ದೇವಯ್ಯ ಅಯ್ಯಂಗಕ್ಕೆ ಸನ್ಮಾನ ಪಲತರ ಸಾಂಸ್ಕೃತಿಕ ಪ್ರದರ್ಶನ ಇಪ್ಪ ಕೊಡವ ಮಹಾಜನ ಎಲ್ಲರೂ ಈ ಕಾರ್ಯಕ್ರಮದ ಕೂಡಿಯಾಡೋಣ ಸಮಾಜದ ಕಾರ್ಯದರ್ಶಿ ಪೊನ್ನಿಮಾಡ ಸುರೇಶ್ ಕಟ್ಟಣಿತ ನಾಪುಕ್ಲುವಿನಲ್ಲಿ ಇದೇ December 6 ಸೋಮವಾರ ಶುಭಾರಂಭಗೊಳ್ಳಲಿದೆ ಟೀಕ್ವುಡ್ ಫರ್ನಿಚರ್. ಸರ್ವರಿಗೂ ಸ್ವಾಗತ ಕೋರುತ್ತಿದೆ ಟೀಕ್ವುಡ್ ಫರ್ನಿಚರ್, ಕಾರಿಕಾಡ್, ಮಡಿಕೇರಿ ರೋಡ್, ನಾಪುಕ್ಲು. ಅಖಿಲ ಅಮ್ಮ ಕೊಡವ ವಿದ್ಯಾಭಿವೃದ್ಧಿ ಸಂಘತ್ರ ಕಾರ್ಯಕ್ರಮ ಸಭೆ ಪಿಂಜ ಓದುವ ಮಕ್ಕಕ್ಕೆ ಪುರುಡು ಪಣ ಕೊಡಪ ಕಾರ್ಬಾರ್ ನಾಳೆ ನಾರಾಚ ಪಲಕ 10 ಗಂಟೆಗೆ ಗೋಣಿಕೊಪ್ಪತ್ಲು ಉಳ್ಳ ಅಖಿಲ ಅಮ್ಮ ಕೊಡವ ಸಮಾಜತ್ರ ಕಟ್ಟಡತ್ ಅಧ್ಯಕ್ಷ ಗುಂಬೀರ ಗಣೇಶ್ ಅಂಡ ಅಧ್ಯಕ್ಷತೆಯಲ್ಲಿ ನಡಪ. ಜನಾಂಗ ಬಾಂಧವಗೆಲ್ಲ ಬಂತು ಸಹಕರಿಸಿಡುಣೊಂದು ಗೌರವ ಕಾರ್ಯದರ್ಶಿ ನಾಳಿಯ ಮಂಡ ಉಮೇಶ್ ಕೆಚ್ಚಮಯ್ಯ ಕಟ್ಟಂಡಿತ. ಪ್ರತಿಯೊಬ್ಬರು ತಮ್ಮದೇ ಆದ ಸ್ಟೈಲ್ ಹೊಂದಿದ್ದಾರೆ. ಈಗ ನೀವು ಎಲ್ಲಿಗೆ ಹೋದರೂ ನಿಮ್ಮದನ್ನು ಡ್ರೈವ್ ಮಾಡಬಹುದು. ಭಾರತದ ಅತ್ಯಂತ ಫ್ಯೂಲ್ ಎಫಿಷಿಯಂಟ್ ಪೆಟ್ರೋಲ್ ಕಾರ್ ಅನ್ನು ಪರಿಚಯಿಸುತ್ತದೆ ಹೊಚ್ಚ ಹೊಸ ಮಾರುತಿ ಸುಜುಕಿ ಸೆಲೆನಿಯಂ. ಜಾಕ್ ಯೋರ್ ಸ್ಟೈಲ್. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಕೋಣಗೇರಿ ಗ್ರಾಮ ಚೆಕ್ಕೇರ ಒಕ್ಕಡ ಗುರುಕಾರಣಂಗ್ ಮೀದಿ ಬೆಪ್ಪ ಕಾರ್ಬಾರ್ ನಾಳೆ ನಾರಾಚ ಒಕ್ಕಡ ಕಾರಣ ತೆರೆಯಲು ನಡಪ. ಒಕ್ಕಕಾರ ತಾಮನೆ ಮೌಳ್ಯ ಸಂಸಾರಳೆ ಬಂತು ಗುರುಕಾರಣಂಡ ಆಶೀರ್ವಾದ ಪಡೆದು ಉಣ್ಣುಂದು ಚೆಕ್ಕೇರ ಒಕ್ಕತ್ರ ಅಧ್ಯಕ್ಷ ಕಟ್ಟಣಿತ. ನಿಮ್ಮ ಮನೆಗೆ ಬೇಕಾದ ಸಿರಾಮಿಕ್ ಹಂಚು ಪಾಮ್ ರೂಫ್ ಬ್ರ್ಯಾಂಡ್ ಅತ್ಯಾಕರ್ಷಕ ಕಲರ್ಸ್ ಹಾಗೂ ಅತ್ಯುತ್ತಮ ದರದಲ್ಲಿ ಸಂಪರ್ಕಿಸಿ ರಿಯಾ ಟ್ರೇಡರ್ಸ್. ಕಾಲ್ 9742397423. November 24 ನಿಧನರಾದ ಮಡಿಕೇರಿಯ ಕೋಡಿ ಚಂದ್ರಶೇಖರ್ ಅವರ ಅತಿಥಿ ಕರ್ಮಾಂತರ ನಾಳೆ ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಮಡಿಕೇರಿ ಮೇಲಿನ ಗೌಡ ಸಮಾಜದಲ್ಲಿ ನಡೆಸಲಾಗುವುದು. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ತಾಯಿ ಕೋಡಿ ದೇವಕಿ, ಪತ್ನಿ ಕೋಡಿ ಗಗನ, ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಫರ್ನಿಚರ್ ತಗೊಳಕ್ಕೆ ಈ ರೀತಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. Japanese tire expert for 100 years, Yokohama presents world-class tire buying experience at our newly opened Yokohama Club Network. Contact Mohan Service Station and Sales, Omkarishwara Temple Road, Madikeri. Call 9980990125. Number 3138 ವಿವಿಧ ದೇಶ ಸಹಕಾರ ದವಸ ಭಂಡಾರ ನಿಯಮಿತ ಹಾಲುಗುಂದ. ಇದರ 2020-21 ಸಾಲಿನ 35ನೇ ವಾರ್ಷಿಕ ಮಹಾಸಭೆ ನಾಳೆ ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಕಚೇರಿ ಕಟ್ಟಡದಲ್ಲಿ ಅಧ್ಯಕ್ಷರಾದ ಪೊಟ್ಟಂಡ ಸಿ ನಾಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಪಾಲ್ಗೊಂಡು ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಕೇಳುಗರೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಬ್ರಿಟಿಷ್ ಆಡಳಿತದ ಕೊಡಗು ಹಾಗೂ ಕೊಡವ ಈ ವಿಷಯವಾಗಿ ಮಾತನಾಡುತ್ತಾರೆ ಶ್ರೀಮತಿ ಕುಪ್ಪಂಡ ರಶ್ಮಿ ಅಪ್ಪಚ್ಚು. ಬಳಿಕ ಮಾಳೇಟಿರ ಶ್ರೀನಿವಾಸ್ ಅವರಿಂದ ಕೊಡಗಿನ ಕ್ರೀಡಾ ಸಾಧನೆ ಕುರಿತು ಭಾಷಣವನ್ನು ಕೇಳಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್, ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ.